ನಮಸ್ಕಾರ ರೈತ ಬಾಂಧವರೇ. ಕಳೆದ ವಾರದಲ್ಲಿ ಹವಾಮಾನದ ಪರಿಸ್ಥಿತಿ ಮತ್ತು ಮುಂದಿನ ನಮಗೆ ಲಭ್ಯವಿರುವ ಹವಾಮಾನದ ಮುನ್ಸೂಚನೆಗನುಸಾರವಾಗಿ ರೈತ ಬಾಂಧವರು ತಮ್ಮ ಹೊಲಗಳಲ್ಲಿ ಕೈಗೊಳ್ಳಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಂದರೆ ನಮಗೆ ಈಗ ಕಳೆದ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಆಗಿಲ್ಲ, ಒಂದು ಒಣ ಗಾಳಿನೇ ಬೀಸೈತೆ. ಸೊ ಇವಾಗ ರೈತ ಬಾಂಧವರಿಗೆಲ್ಲ ಒಂದು ಮಳೆ ಅವಶ್ಯಕತೆ ಇದೆ. ಆದರೆ ಮುಂದಿನ ಒಂದು ನಮಗೆ ಲಭ್ಯವಿರುವ ಮುನ್ಸೂಚನೆಯ ಪ್ರಕಾರ ಆ ಮಳೆ ಆಗದೇ ಇರುವ ಒಂದು ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಆದ್ರೆ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಆದ ಕಾರಣ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ತಮ್ಮ ಹೊಲದಲ್ಲಿರುವ ಒಂದು ತೇವಾಂಶವನ್ನ ಕಾಪಾಡ್ಕೋಬೇಕಾಗತ್ತೆ. ಅದನ್ನ ಏನ್ ಮಾಡಕಪ್ಪ ಅಂತಂದ್ರೆ ಎಡೆಕುಂಟೆಗಳನ್ನು ಹೊಡೆದು ಕಳೆಗಳನ್ನ ಕೀಳಿ ಅಥವಾ ಒಂದು ಕಸದ ಹೊದಿಕೆ ಈ ತರ ಎಲ್ಲ ಮಾಡಿ ನಮ್ಮ ಹೊಲದಲ್ಲಿ ಅಥವಾ ಭೂಮಿಯಲ್ಲಿರುವ ಒಂದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು. ಆಮೇಲೆ ಈಗ ಸರಿ ಸುಮಾರವಾಗಿ ಎಲ್ಲಾ ಬೆಳೆಗಳು 30-35 ಅಥವಾ 35-40 ದಿವಸದ ಒಂದು ಬೆಳೆಗಳಿದಾವೆ. ಆಮೇಲೆ ಎಲ್ಲಿಯಾದ್ರೂ ದಟ್ಟವಾದ ಒಂದು ಬೆಳೆ ಏನಿತ್ತಂದ್ರೆ ನಾವು ಕಡಿಮೆ ಸಂಖ್ಯೆ ಒಂದು ಬೆಳೆಯನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೇನೆ ಈಗ ಹತ್ತಿಯಲ್ಲಿ 30-35 ದಿವಸದ ಬೆಳೆ ಇತ್ತಂದ್ರೆ ಅದಕ್ಕೆ ನಮ್ಗೆ ರಸ ಇರುವ ಕೀಟಗಳ ಬಾಧೆನೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ 0.3 ಗ್ರಾಂ ಕ್ಲೋನಿಕಮೈಡ್ ಸ್ಪ್ರೇ ಮಾಡಬೇಕು, ಇಲ್ಲಾಂದ್ರೆ 0.3 ಗ್ರಾಂ ಡೈನಟಿಫುರಾನ್ 10 SG ರೂಪದಲ್ಲಿ ಸಿಗ್ತೈತೆ, ಅಥವಾ 1 ಮಿಲಿಲೀಟರ್ ಎಸ್ಟಾಮೋಫ್ರಿಡ್ ಅನ್ನ ಇದನ್ನೆಲ್ಲ 1 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಲೇಟ್ ಆಗಿ ಹಾಕಿದ ಒಂದು ಹತ್ತಿಯಲ್ಲಿ ಏನೈತಿ 20-25 ದಿವಸದ ಒಂದು ಹತ್ತಿ ಏನರಿತ್ತಪ್ಪ ಅಂತಂದ್ರೆ ಅದರಲ್ಲಿ ತಾವು ಕೈಯಿಂದ ಅಥವಾ ಎಡೆಕುಂಟೆಯಿಂದ ಕಸನ ತಗ್ಸಿರ್ತೀರ. ಇನ್ನೂ ಜಾಸ್ತಿ ಏನರ ಕಂಡು ಬಂತಪ್ಪ ಅಂತಂದ್ರೆ ತಾವು ರಾಸಾಯನಿಕ ಕಳೆನಾಶಕವನ್ನು ಸಹ ಸಿಂಪರಣೆ ಮಾಡಬಹುದು. ಎಕರೆಗೆ ನಾವು 300 ಮಿಲಿಲೀಟರ್ ಪೆರಿಥಿಯೋಪಿಯಕ್ ಸೋಡಿಯಂ 10 EC ಅಂತ ಹೇಳ್ತೀವಿ, ಇದನ್ನ ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 300 ಮಿಲಿಲೀಟರ್ ಕ್ಯುಜಲೋಪಾಪ್ ಇತ್ತಾಯಿಲ್ಲ 5 EC ಅಂತ ಹೇಳ್ತೀವಿ, ಇದನ್ನ ನಾವು 300 ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಳಬೇಕು. ಅದು ಅಂದ್ರೆ ಒಂದು ಎಕರೆಗೆ ಸುಮಾರು 300 ಲೀಟರ್ ಒಂದು ಸಿಂಪರಣಾ ದ್ರಾವಣ ಆಗ್ಬೇಕಾಗತ್ತೆ. ಈ ತರ ಒಂದು ನಾವು ಸಿಂಪರಣೆ ಕೈಗೊಂಡ್ರೆ ಕಳೆಗಳ ಹತೋಟಿಯನ್ನು ನಾವು ಈಜಿಯಾಗಿ ಮಾಡಬಹುದು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪೂಚಿ ರೋಗ ಈ ತರ ಎಲ್ಲ ಕಂಡು ಬಂದೈತೆ. ಸೊ ಅದಕ್ಕೆ ಏನ್ ಮಾಡೋಕಪ್ಪ ಅಂತಂದ್ರೆ 2 ಮಿಲಿಲೀಟರ್ ಪುಪ್ನಾಪಾಸ್ ಅನ್ನ ನಾವು ಸಿಂಪರಣೆಯಾಗಿ ಕೈಗೊಳ್ಬಹುದು. ಇಲ್ಲಾಂತಂದ್ರೆ 0.075 ಮಿಲಿಲೀಟರ್ ಫ್ಲೂ ಬಂಡಮೈಡ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ 0.12 ಮಿಲಿಲೀಟರ್ ಸ್ಪೈನೋಸೈಡ್ ಅನ್ನ ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟಾಪಾಸ್ 36 SL ರೂಪದಲ್ಲಿ ಸಿಗ್ತೈತೆ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಶೇಂಗಾದಲ್ಲಿ ಥ್ರಿಪ್ಸ್ ಮತ್ತು ಜಿಗಿ ಹುಳ ಬಾಧೆಯನ್ನು ಸಹ ನಮ್ಗೆ ಅಲ್ಲಲ್ಲಿ ಕಂಡು ಬಂದೈತಿ. ಅದಕ್ಕೆ ಏನ್ ಮಾಡೋಕಪ್ಪ ಅಂತಂದ್ರೆ ಡೈಮಿಥೈಟ್ ಅಂತ ಹೇಳ್ತೀವಿ 30 EC, ಅದನ್ನ ನಾವು 1.75 ಮಿಲಿಲೀಟರ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಬೇಕು. ಶೇಂಗಾದಲ್ಲಿ ಕಾಂಡ ಕೊಳೆ ರೋಗ ಈ ತರ ಎಲ್ಲ ಕಂಡು ಬಂದೈತಿ. ಯಾಕೆ ಬರುತ್ತಪ್ಪ ಅಂತಂದ್ರೆ ಈಗ ನಮ್ ಕಂಟಿನ್ಯೂಸ್ ಆಗಿ ನೀರೇನರ ನಿಂತಂದ್ರೆ ಈ ತರ ಒಂದು ರೋಗ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅಂತ ಪ್ರದೇಶದಲ್ಲಿ ಏನ್ ಮಾಡ್ಬೇಕು, ನೀರು ನಿಲ್ಲದಾಗಿ ಮಾಡ್ಬೇಕು. ನೀರನ್ನ ಬಸಿ ಗಾಲೆಗಳ ಮುಖಾಂತರ ಹೊರಗಾಕಿ ಅಲ್ಲಿ ಟ್ರೈಕೋಡರ್ಮಾದಿಂದ ನಾವು ಉಪಚಾರ ಮಾಡ್ಬೇಕಾಗತ್ತೆ. ಆಮೇಲೆ ಭತ್ತದಲ್ಲಿ ಏನಾಗುತ್ತೆ, ಈಗ ಕಾಂಡ ಕೊರೆ ಹುಳ ಒಂದು ಕಾಣಿಸ್ತಾ ಇದೆ ಅಲ್ಲಿ. ಸೊ ಅದಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಪೈರಿಪಾಸ್ 20 EC ರೂಪದಲ್ಲಿ ಸಿಗ್ತೈತಿ, ಇಲ್ಲಾಂದ್ರೆ 2 ಮಿಲಿಲೀಟರ್ ಪ್ರೋಪನೋಪಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ನಾವು ಏನ್ ಮಾಡಬೇಕು, ಎಕರೆಗೆ 10 kg ಸಾರಜನಕವನ್ನ ಮೇಲೆ ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಆಮೇಲೆ ನಮ್ಗೆ ಭತ್ತದಲ್ಲಿ ಹೋದ ವರ್ಷದಿಂದ ಏನಾಗೈತೆ ಅಂದ್ರೆ ಆನೆ ಕೊಂಬು ಅಥವಾ ಕಣೆ ನೊಣ ಹುಳಗಳ ಒಂದು ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವ್ ಏನ್ ಮಾಡಬೇಕು, 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ರೂಪದಲ್ಲಿ ಸಿಗ್ತೈತೆ, ಇಲ್ಲಾಂದ್ರೆ 1 ಮಿಲಿಲೀಟರ್ ಪಿಪ್ರೋನಿಲ್ ಅಂತ ಹೇಳ್ತೀವಿ 5 EC ರೂಪದಲ್ಲಿ, 10 kg ಕಾರ್ಬೋಫ್ಯೂರನ್ ಅನ್ನ ನಾವು 3G ಅಂತ ಹೇಳ್ತೀವಲ್ಲ ಅದು 1 ಎಕರೆಗೆ ಹಾಕ್ಬೋದು. ಹಾಗೇನೆ ಈಗ ತೊಗರಿಯಲ್ಲಿ ನಮಗೆ ಗೊಟ್ಟು ರೋಗ ಕಾಣಿಸ್ತಾ ಇರುತ್ತೆ ಸುಮಾರು 30-35-40 ದಿವಸದಲ್ಲಿ, ಅಂತ ಗಿಡಗಳನ್ನ ನಾವು ಕಿತ್ ಹಾಕ್ಬೇಕಾಗತ್ತೆ. ಮುಂಜಾಗ್ರತಾ ಕ್ರಮವಾಗಿ 2.5 ಮಿಲಿಲೀಟರ್ ಡೈಕೋಫಾಲ್ ಸಿಂಪರಣೆ ಮಾಡಬಹುದು, ಇಲ್ಲಾಂದ್ರೆ 1.5 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಅಂತ ಸಿಗುತ್ತೆ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನಾಗಿ ಮಾಡಬಹುದು. ಆಮೇಲೆ ತೊಗರಿಯಲ್ಲಿಯೂ ಸಹ ನಾವು ಕಸದ ಒಂದು ಹತೋಟಿ ಮಾಡ್ಬೇಕಾಗ್ಲಿಕ್ಕೆ ಅದು ಸುಮಾರು 25-30 ದಿವಸದ ಒಳಗಿನ ಒಂದು ಬೆಳೆ ಆಗಿರ್ಬೇಕು. ಅಂದ್ರೆ ಕಳೆಗಳು ಸುಮಾರು 3-5 ಎಲೆ ಮಾತ್ರ ಇದ್ದಂತ ಒಂದು ಕಳೆಗಳಿಗೆ ನಾವು ರಾಸಾಯನಿಕ ಕಳೆನಾಶಕವನ್ನ ಸಿಂಪರಣೆ ಮಾಡಬಹುದು. ಅದು ಯಾವ್ದಪ್ಪ ಅಂತಂದ್ರೆ ಇಮಿಜೆತಪೈರ್ ಅಂತ ಹೇಳ್ತೀವಿ, 10 SL ರೂಪದಲ್ಲಿ 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆಗೆ ಸಿಂಪರಣೆ ಮಾಡಬಹುದು. ಆಮೇಲೆ ಬಿತ್ತಿದ 20-25 ದಿವಸದ ನಂತರ ಸತುವಿನ ಸಲ್ಫೇಟ್ ಅನ್ನ ನಾವು ಹಾಕ್ಬೇಕಾಗತ್ತೆ, ಅದು 6 kg ಪ್ರತಿ ಎಕರೆಗೆ ಹಾಕ್ಬೋದು. ಆಮೇಲೆ ತೊಗರಿಯಲ್ಲಿ ಏನಾಗುತ್ತೆ, ಮಣ್ಣಿನ ತೇವಾಂಶದ ಒಂದು ರಕ್ಷಣೆಗೆ ಸಸ್ಯಗಳ ಸಂಖ್ಯೆಗಳನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ಹೆಸರಿಗೆ ಬೂದಿ ರೋಗ ಈ ತರ ಏನಾರ ಕಂಡು ಬಂತ ಅಂತಂದ್ರೆ ಅದಕ್ಕೆ 1 ಮಿಲಿಲೀಟರ್ ಪುಪಿಕ್ನೋಜಲ್ ಅಂತ ಹೇಳ್ತೀವಿ, ಅಥವಾ 3 ಗ್ರಾಂ ವೆಟೆಬಲ್ ಸಲ್ಫರ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಯಂ ಸಿಲಿಂಡರ್ ನಾಶಕವನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ಈಗ ಹೆಸರಿನಲ್ಲಿ ಎಲೆ ತಿನ್ನುವ ಕೀಟ ಈ ತರ ಏನಾರ ಕಂಡು ಬಂತಂದ್ರೆ ಅದಕ್ಕೂ 1.7 ಮಿಲಿಲೀಟರ್ ಡೈಮೆಥೈಟ್ ಅನ್ನ ನಾವು ಸಿಂಪರಣೆ ಮಾಡಬಹುದು. ಗೋವಿನ ಜೋಳದಲ್ಲಿ ನಮ್ಗೆ 20-25 ದಿವಸದ ಒಂದು ಬೆಳೆಯಲ್ಲಿ ಏನಾಗುತ್ತೆ ಶೇಕಡ 80ರ ಒಂದು 240 ಸೋಡಿಯಂ ಲವಣ ಅಂತ ಹೇಳ್ತೀವಿ, ಅದು 0.82 ಕಿಲೋಗ್ರಾಂ ಅನ್ನ ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದ ಏನಾಗುತ್ತೆ ದ್ವಿದಳ ಕಸ ಏನರ ಬರ್ತೈತಲ್ಲ ಅದನ್ನ ಕಂಟ್ರೋಲ್ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಕಂಡು ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು 0.25 ಮಿಲಿಲೀಟರ್ ಇಮ್ಡಾಕ್ಲೋಪ್ ಇದನ್ನ ನಾವು ಸಿಂಪರಣೆ ಮಾಡಬಹುದು ಪ್ರತಿ ಲೀಟರ್ ನೀರಿಗೆ ಬರೆಸಿ. ಸೂರ್ಯಕಾಂತಿಯಲ್ಲಿ 4 ಗ್ರಾಂ ರಸಗೊಬ್ಬರದ ಜೊತೆಗೆ ಸತುವಿನ ಸಲ್ಫೇಟ್ ಅನ್ನ ಹಾಕಬೇಕು. ನಮಗೆ ಮುಂದಿನ ವಾರದಲ್ಲಿ ಲಭ್ಯವಿರುವ ಒಂದು ಮಾಹಿತಿ ಪ್ರಕಾರ ಅಷ್ಟೊಂದೇನ್ ಜಾಸ್ತಿ ಮಳೆ ಬರಲ್ಲ, ಅಲ್ಲಲ್ಲಿ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಆದ್ದರಿಂದ ರೈತ ಬಾಂಧವರು ತಮ್ಮ ಹೊಲಗಳಲ್ಲಿ ಯಾವುದೇ ಒಂದು ತೇವಾಂಶ ಇರುತ್ತಲ್ಲ ಅದನ್ನ ರಕ್ಷಿಸಿಕೊಳ್ಳಬೇಕಾಗತ್ತೆ. ಅದಕ್ಕಾಗಿ ತಾವು ಎಡೆ ಕುಂಟೆ ಹೊಡೆಯೋದ್ರಲ್ಲಿ ಅಥವಾ ಸರಿಗೆ ಕಳೆ ಕೇಳೋದ್ರಲ್ಲಿ ಈ ತರ ಒಂದು ಮೇಂಟೈನ್ ಮಾಡಿ ಆ ತೇವಾಂಶವನ್ನ ಸಂರಕ್ಷಿಸ್ಕೋಬೇಕು. ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿಯನ್ನ ಕೇಳಿದಿರಿ. ಕೇಳಿ ರೈತರಿಗೆ ಸಲಹೆ. ಬಡವರ ಬಾದಾಮಿ ಎಂದು ಕರೆಯಲ್ಪಡುವ ಅತ್ಯಂತ ಜನಪ್ರಿಯ ಎಣ್ಣೆಕಾಳು ಬೆಳೆಯಾದ ಶೇಂಗಾವನ್ನು ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಬೆಳೆಯಲಾಗ್ತದೆ. ಮನುಷ್ಯನ ಆಹಾರವಾಗಿ, ದನಕರುಗಳಿಗೆ ಮೇವಾಗಿ, ಸ್ಥಳೀಯ ಹಾಗೂ ರಫ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇರುವುದರಿಂದ ರೈತರು ಈ ಬೆಳೆಯನ್ನು ಲಾಭದಾಯಕವಾಗಿ ಬೆಳೆಯುತ್ತಿದ್ದಾರೆ. December 2nd ಜನವರಿ 1st ಬಿತ್ತುವ ಶೇಂಗಾಕ್ಕೆ ಬರುವ ರೋಗಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವುದು ಅತಿ ಅವಶ್ಯಕ. ಈ ರೋಗಗಳು ವಿವಿಧ ಮೂಲಗಳಿಂದ, ಅಂದರೆ ಬೀಜದಿಂದ, ಮಣ್ಣಿನಿಂದ, ಗಾಳಿಯಿಂದ ಮತ್ತು ಕೀಟಗಳಿಂದ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅತ್ಯಂತ ಸುಲಭವಾಗಿ ಹರಡಿ ಉತ್ಪಾದಕತೆಯನ್ನು ಕಡಿಮೆ ಮಾಡುತ್ತವೆ. ಹೀಗಾಗಿ ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾ ಬೆಳೆಯುವ ರೈತರು ರೋಗಗಳ ಬಗ್ಗೆ ತಿಳಿದುಕೊಂಡು ಸೂಕ್ತವಾದ ಹತೋಟಿ ಕ್ರಮವನ್ನು ಸರಿಯಾದ ವೇಳೆಯಲ್ಲಿ ಕೈಗೊಂಡು ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಇದರಲ್ಲಿ ಕಂಡುಬರುವ ಬಹು ಮುಖ್ಯ ರೋಗ ತುಕ್ಕು ರೋಗ. ಎಲೆಯ ಕೆಳಭಾಗದಲ್ಲಿ ಕಂದು ಬಣ್ಣದ ಬೊಕ್ಕೆಗಳ ರೂಪದಲ್ಲಿ ರೋಗ ಲಕ್ಷಣಗಳು ಕಂಡುಬಂದು ಎಲೆಯ ಎಲ್ಲ ಭಾಗಗಳಿಗೂ ಆವರಿಸಿ ತೀವ್ರ ಬಾಧೆಯ ಸಂದರ್ಭದಲ್ಲಿ ಬೆಳೆ ಸುಟ್ಟಂತೆ ಆಗುತ್ತದೆ. ಇದನ್ನು ನಿರ್ವಹಣೆ ಮಾಡುವುದು ಹೇಗೆ ಎಂದರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕ್ಲೋರೋಥ್ಯಾಲೋನಿಲ್ 75 WP ಅಥವಾ 1 ಮಿಲಿಲೀಟರ್ ಡೈಫೆನ್ ಕೊನಾಜೋಲ್ 25 EC ಅಥವಾ 1 ಮಿಲಿಲೀಟರ್ ಹೆಕ್ಸಾ ಕೊನಾಜೋಲ್ 5 EC ಅಥವಾ 0.5 ಗ್ರಾಂ ಮೈಕ್ಲೋಬುಟಾನಿಲ್ 10 WP ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಕೋಜೆಬ್ 75 WP ಅಥವಾ 1.5 ಮಿಲಿಲೀಟರ್ ಟೆಬೋಕೊನಾಜೋಲ್ 250 EC ಅಥವಾ 2.5 ಗ್ರಾಂ ಜೈನಬ್ 68% ಮತ್ತು ಹೆಕ್ಸಾಕೊನಾಜೋಲ್ 4% ಬೆರೆಸಿ ತಯಾರಿಸಿದ ದ್ರಾವಣದ ಸಿಂಪರಣೆಯನ್ನು ಬೆಳೆಯ 45 ಹಾಗೂ 60ನೇ ದಿನದ ಅವಧಿಯಲ್ಲಿ ಮಾಡಬೇಕು. ಅವಶ್ಯಕತೆಯ ಮೇರೆಗೆ ಇದೇ ಸಿಂಪಡಣೆಯನ್ನು 15 ದಿನಗಳ ಅಂತರದಲ್ಲಿ ಕೈಗೊಳ್ಳಬೇಕು. ಬದಲಾಗಿ 10% ಅಡಸಾಲಿ ಎಲೆಯ ಕಷಾಯವನ್ನು ಕೂಡ ಸಿಂಪರಣೆಗೆ ಬಳಸಬಹುದು. ಇನ್ನೊಂದು ಕುಡಿಸಾಯುವ ನಂಜು ರೋಗ. ಗಿಡ ಗಿಡ್ಡದಾಗುವುದು, ಕುಡಿ ಎಲೆಯಲ್ಲಿ ತಿಳಿ ಹಳದಿ ಬಣ್ಣದ ವೃತ್ತಾಕಾರದ ಮಚ್ಚೆಗಳು ಕಂಡುಬರುವುದು, ಗಿಡದಲ್ಲಿ ಹೂವು ಇಲ್ಲದಿರುವುದು, ಕುಡಿಸಾಯುವುದು ಹಾಗೂ ಹೊಸ ಚಿಗುರು ಬರುವುದು ಕಂಡುಬರುತ್ತದೆ. ಗಿಡದಲ್ಲಿ ಕಾಯಿಗಳು ಕಡಿಮೆ ಅಥವಾ ಇಲ್ಲದೆ ಇರಬಹುದು. ಬೆಳೆಯ ಮೊಗ್ಗು ಬಾಡಿ ಕೊಳೆತು ಸಾಯುತ್ತವೆ. ಹೀಗಾಗಿ ಸಸಿಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಇದರ ನಿರ್ವಹಣಾ ಕ್ರಮಗಳು ಹೀಗಿವೆ. ಬೇಸಿಗೆ ಬಿತ್ತನೆಯನ್ನು ಬೇಗನೆ ಹಾಗೂ ಒತ್ತಾಗಿ ಬಿತ್ತನೆ ಮಾಡಬೇಕು. ಹೊಲದಲ್ಲಿ ರೋಗ ಲಕ್ಷಣಗಳು ಕಂಡುಬಂದ ಕೂಡಲೇ 4% ಜೋಳದ ಎಲೆಯ ಕಷಾಯವನ್ನು 15 ದಿನದ ಅವಧಿಯಲ್ಲಿ ಸಿಂಪರಣೆ ಮಾಡಬೇಕು. ಈ ರೋಗಬಾಧೆ ತೀವ್ರವಾಗಿರುವ ಪ್ರದೇಶದಲ್ಲಿ ಶೇಂಗಾ ಮತ್ತು ಸಜ್ಜೆ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸುವುದು ಸೂಕ್ತ. ಬಿತ್ತನೆಯನ್ನು 20 cm ಸಾಲುಗಳಲ್ಲಿ ಗಿಡದಿಂದ ಗಿಡಕ್ಕೆ 8 cm ಅಂತರವಿರುವ ಹಾಗೆ ಬಿತ್ತಬೇಕು. ರೋಗ ನಿರೋಧಕ ತಳಿಯಾದ ಆರ್ 88.08 ಅನ್ನು ನಿರಂತರ ರೋಗ ಬರುವ ಪ್ರದೇಶಗಳಲ್ಲಿ ಬೆಳೆಯುವುದು ಸೂಕ್ತ. ಇನ್ನು ಶಿಲೀಂಧ್ರದ ಕತ್ತು ಕೊಳೆ ರೋಗ ಬೆಳೆಯ ಯಾವುದೇ ಹಂತದಲ್ಲಿ ಉಂಟಾಗಬಹುದು. ನೆಲದ ಸಮಾನಾಂತರದ ಕಾಂಡಕ್ಕೆ ಬಿಳಿ ಬಣ್ಣದ ಶಿಲೀಂಧ್ರದ ಸೋಂಕು ಕಂಡುಬರುತ್ತದೆ. ರೋಗ ಪೀಡಿತ ಗಿಡ ಮೊದಲು ಗಿಡ್ಡದಾಗಿದ್ದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ನಂತರ ಪೂರ್ತಿ ಗಿಡ ಒಣಗಿ ಸಾಯುತ್ತದೆ. ಅಂತಹ ಗಿಡಗಳನ್ನು ಪರೀಕ್ಷಿಸಿದಾಗ ಬಿಳಿ ಬೂಸ್ಟ್ ಕಾಂಡದ ಮೇಲೆ ಬೆಳೆದಿದ್ದು ಕಂಡುಬರುತ್ತದೆ ಹಾಗೂ ಸಾಸಿವೆ ಕಾಳಿನ ಗಾತ್ರ ಹಾಗೂ ಬಣ್ಣ ಹೊಂದಿದ ಶಿಲೀಂಧ್ರದ ಬೀಜಗಳು ಕಂಡುಬರುತ್ತವೆ. ರೋಗ ಲಕ್ಷಣಗಳು ಕಾಯಿ ಹಾಗೂ ಕಾಯಿದೇಟಿಗೂ ಹರಡುತ್ತವೆ. ಗಿಡಗಳನ್ನು ಕೀಳುವ ವೇಳೆ ಕಾಯಿಗಳು ಭೂಮಿಯಲ್ಲಿ ಉಳಿಯುತ್ತವೆ. ಇದನ್ನು ನಿರ್ವಹಣೆ ಮಾಡುವುದು ಹೇಗೆಂದರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 3 ಗ್ರಾಂ ಕಾರ್ಬಾಕ್ಸಿನ್ 75 WP ಅಥವಾ 3 ಗ್ರಾಂ ಕಾರ್ಬೊಂಡೈಸಿಮ್ ಮತ್ತು ಮ್ಯಾಂಕೋಜೆಬ್ ಅಥವಾ 1 ಗ್ರಾಂ ಟೆಬ್ಯುಕೋನಜೋಲ್ 2% ಬೀಜೋಪಚಾರ ಮಾಡಿ ಬಿತ್ತಬೇಕು. ರೋಗ ಹೆಚ್ಚು ಕಂಡುಬಂದ ಹೊಲವನ್ನು ಸಜ್ಜೆ ಜೋಳ ಅಥವಾ ಮೆಕ್ಕೆಜೋಳದಿಂದ ಪರಿವರ್ತನೆಗೆ ಒಳಪಡಿಸಬೇಕು. ಮಾಗಿ ಉಳುಮೆಯನ್ನು ಹೆಚ್ಚು ಆಳವಾಗಿ ಮಾಡಿ ಮಣ್ಣಿಗೆ ಹೆಚ್ಚು ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಹಾಕಬೇಕು. ಶೇಂಗಾ ಅಥವಾ ಔಡಲ ಅಥವಾ ಬೇವಿನ ಹಿಂಡಿಯನ್ನು 200 ಕಿಲೋಗ್ರಾಂನಂತೆ ಎಕರೆಗೆ ಮಣ್ಣಿನಲ್ಲಿ ಬೆರೆಸುವುದು ಉತ್ತಮವಾದುದು. ಎಂಎಸ್ ನಾಗೇಂದ್ರ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. क्या बात है भाई, आजकल तो काफी खुश नजर आ रहे हो. क्यों ना हो, अब मैं ऑर्गेनिक खेती जो कर रहा हूँ ये पूरा प्राकृतिक है, ऑर्गेनिक है. इसमें हमारे खेत, हमारी फसल और हमारी जेब सब फायदे में होते हैं और इसमें लागत भी कम है. जी हाँ, आप भी ऑर्गेनिक खाद का प्रयोग करें, अपनी फसल और मिट्टी को तंदुरुस्त बनाएं और आपकी आमदनी में इजाफा करें. अधिक जानकारी के लिए किसान कॉल सेंटर टोल फ्री नंबर 1800-1801551 पर कॉल करें और लॉग इन करें किसान.gov.in और farmer.gov.in. कृषि और किसान कल्याण मंत्रालय द्वारा किसान हित में जारी. किसान भाइयों, गांठ बांध लो, बहुत बहुत है काम की, समृद्धि के पैगाम की. मिट्टी के मिजाज को समझो, मिट्टी के हर रास को समझो, मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो, इसको अपना मंत्र बना लो, मिट्टी की सेहत को जानो. बात बहुत है काम की, कम लागत अधिक वरदान की, किसान भाइयों गांठ बांध लो. आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. स्नेहित्रे, ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಿಮ್ಮೆಲ್ಲರ ಮೆಚ್ಚಿನ ಹೊಸಪೇಟೆ ಆಕಾಶವಾಣಿಯಿಂದ ಈಗ ಕೇಳೋಣ ಕೃಷಿ ಗೀತೆಗಳನ್ನು. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ಸಜ್ಜಿನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ, ಸಜ್ಜಿನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ, ಬೀಜವ ತಿಂದು ಬೇಗುವೆ ನಾನು, ರೈತನು ಬಾಯಿ ಬಡಿಯುವನು, ಬೀಜವ ತಿಂದು ತೇಗುವೆ ನಾನು, ರೈತನು ಬಾಯಿ ಬಡಿಯುವನು. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿದೆ ನಾನು,

ಮೋರೆ ಬಾಗಲಗ ಹಿಡಿಯೋ ಮೋಜೇನ ಕಳಿಯ ಎದ್ದಾನ ನಮ ಸ್ವಾಮಿ ಎಳಮೀಸಿ ತಿರಭೂತ ಕಲಳ ಗಗ್ರ ಕೊಡುಭೂತ ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಕಲಳ ಗಗ್ಗರ ಕೊಡಬುತ ಮೈಲರು ದೇವ ಎಲ್ಲಿಗೆ ನಾನು ಹೋಗಬೇಕು ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಎಲ್ಲಿಗೆ ಹೋಗಬಾರದು ಎಲ್ಲಿಗೆ ಬಿಡಬಾರದು ರಾಮ ದುರ್ಗಕ್ಕ ಹೋಗಬೇಕು ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ರಾಮೇನೆ ದುರ್ಗಕ್ಕ ಹೋಗಬೇಕು ಹೊಂದಾನು ಮಂಜಾದ ಗುಡ್ಡ ಬೆಳೆಸಬೇಕು ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಮಂಜಾದ ಏ ಗುಡ್ಡ ಬೆಳೆಸಬೇಕು ಹೊಂದಾನು ದನಗ್ದ ಹುಡುಗ್ರಕ್ಕ ಹೋಗಬೇಕು ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ದನದೇನೆ ಹುಡುಗ್ರಕ್ಕ ಹೋಗಬೇಕು ಹೊಂದಾನು ದನಕಯ ಮಕ್ಕಳನ್ನ ಕೇಳಬೇಕು ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ದನಕಯ ಮಕ್ಕಳನ್ನ ಕೇಳಬೇಕು ಹೊಂದಾನು ಹರ್ಕ ಕೋರಿಯ ತೊಡುತ್ತಾನ ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಹರಿಕೇರೆ ಕೋರಿಯ ತೊಟ್ಟನ ಮೈಲರು ದೇವ ಮುರುಕ ಬೆತ್ತವ ಹಿಡುದಾನ ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಮುರುಕೇನೆ ಬೆತ್ತವ ಹಿಡಿದನು ಮೈಲರು ದೇವ ಮುರುಖ ಮುಂಡಾಸ್ನ ಸುತ್ತು ತಾಂಡ್ರು ದ್ವರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ ಅರಕೇನೆ ಅರಬಿಯ ತಾಗಂಡು ಮೈಲರು ನಿಂಗ ಮುಂಗೈಗೆ ಜೊಳಿಗೆ ಕಟ್ಟುತ್ತಾನ ದ್ವರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ ಮುಂಗೈಗೆ ಏ ಜೊಳಗೆ ಕಟ್ಟನು ಮೈಲರು ದೇವ ಬಂಡರದ ಬಕ್ಸ ಬಲಗೈಗೋ ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಹುಚ್ಚ ಬಂದಿ ಸೊಪ್ಪ ಹರಿಕಂಡ ಮೈಲರು ದೇವ ಜೊಳಗಿಗೆ ತಾನು ತುಂಬಿ ಕೆಂಡ ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಜೊಳಗಿಗೆ ತಾನೇನು ತುಂಬಿಕೊಂಡ ನೋಡಿರು ರಾಮ ದುರ್ಗ ಕಸಗುತ್ತಾನ ಬರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ ರಾಮೇನೆ ದುರ್ಗ ಕಸಾಗೆನು ಮೈಲರು ದೇವ ಮಂಜಾದ ಗುಡ್ಡ ಬೆಳಿಶಾನ ಬರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ ಮಂಜಾದ ಏ ಗುಡ್ಡ ಬೆಳೆಸನು ಮೈಲರು ದೇವ ದನದ ಹುಡುಗ್ರಕ ಹೋಗುತ್ತಾನ ದ್ವರಿ ಬಾಗಲಾಗ ಹಿಡಿಯೋ ಮೋಜಿನ ಕಳಿಯ ದನದೇನೆ ಹುಡುಗ್ರಕ ಹೋಗ್ಯನು ಮೈಲರು ದೇವ ದನಕಯ ಮಕ್ಕಳನ್ನ ಕೇಳುತ್ತಾನ್ರು ದ್ವರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಕಾಯ ಮಕ್ಕಳಿರ ಎತ್ ಕಾಯ ಮಕ್ಕಳಿರ ಕ್ವಾಮಲಿ ಪಟ್ಲಾವ ತೋರಿಸು ಬರಿಯೋ ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಕ್ವಾಮಲಿ ಏ ಪಟ್ನ ತೋರಿಸಿದಾರೆ ಮಕ್ಕಳಿರ ಬೆಂಡು ಬೆತ್ತ ಸಕೊಡು ತಿಂಡ್ರು ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಬೆಂಡೇನೆ ಬೆತ್ತಾಸ ಕೊಡತೀನು ಮಕ್ಕಳಿರ ಕಡ್ಲಿ ಕೊಬರಿಯ ಕೊಡಿಸ್ತೀನ್ರು ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ ಕಡ್ಲೇನೆ ಕೊಬರಿಯ ಕೊಡಿಸ್ತೀನು ಮಕ್ಕಳಿರ ಪಟ್ಟಣದ ದಾರಿ ತೋರಿಸು ಬರಿಯೋ ಬರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ ಕಾಣ ಏ ದಾರಿ ತೋರಿಸ್ಬರಿಯು ಹೊಂದಾಗ ಮಕ್ಕಳೇನಂದು ಹೇಳುತ್ತಾರ ಬರಿ ಬಾಗಲ್ದಾಗ ಇಡಿಯೋ ಮೋಜಿನ ಕಾಳಿಯ ಪಟ್ಟಣದ ಏ ದಾರಿ ತೋರಿಸ್ಬರಿಯು ಹೊಂದಾಗ ಮಕ್ಕಳೇನಂದು ಹೇಳುತ್ತಾರ ಬರಿ ಬಾಗಲ್ದಾಗ ಇಡಿಯೋ ಮೋಜಿನ ಕಾಳಿಯ ಗಲ್ಲು ಗಲ್ಲಂದು ಗೆಜ್ಜೆ ಬಾಳಗಲ್ಲ ಯಾವೂರೋನ ಮಜ್ಜ ಯಾದೇಶೋನ ಮಜ್ಜ ಚಂಡಳ ಪಟ್ಟಣ ಕಾಯಕ ಬಂದ ಗಲ್ಲು ಗಲ್ಲಂದು ಗೆಜ್ಜೆ ಬಾಳಗಲ್ಲ ಯಾವೂರೋನ ಮಜ್ಜ ಯಾದೇಶೋನ ಮಜ್ಜ ಚಂಡಳ ಪಟ್ಟಣಕ್ಕೂ ಯಾಕೋ ಬಂದ ಗಲ್ಲ ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಚಂಡಾಳಿ ಪಟ್ಟಣ ಕಾಯಕ ಬಂದು ನಮ್ಮಜ್ಜ ಮುಂಗೈಗೆ ಜೊಳಗಿ ಕಟ್ಟಿದೀಯ ಗಲ್ಲ ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಮುಂಗೈಗೆ ಜೊಳಗಿ ಕಟ್ಟಿಯೋ ನಮ್ಮಜ್ಜ ಮುಂಗಯ್ಯ ನಿನ್ನ ಕಡಿಯೋ ತಾರ ಗಲ್ಲ ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಅಷ್ಟದಿಕ್ಕು ಬಾಲಕರ್ನ ಶರಮನೆಗೆ ಬೀಗುದಾರ ಚಂಡಳಿ ಪಟ್ಟಣಕ್ಕೂ ಯಾಕೋ ಬಂದ ಗಲ್ಲು ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಮಲ್ಲ ಸೂರಾರು ಪಟ್ಟಣ ಏಳು ಸುತ್ತೀನು ಕೋಟು ಸುತ್ತೇ ಬಂತಾರೆ ಕಾವೂಲಯ್ಯ ಗಲ್ಲು ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಸುತ್ತೇನೆ ಬಂತಾರೆ ರಕ್ಷಸರು ಕಾವೂಲಾವು ದಂಡಿಗೆ ಹಡ್ಡು ಕಡಿಯುತ್ತಾರ ಗಲ್ಲು ಗಲ್ಲಂಬು ಗೆಜ್ಜಿ ಬಾಳಗಲ್ಲ ದಂಡಿಗೆ ಏ ಹಡ್ಡ ಕಡಿತಾರೋ ನಮ್ಮಜ್ಜ ಚಂಡಳಿ ಪಟ್ಟಣಕ್ಕೂ ಯಾಕೂ ಬಂದ ಗಲ್ಲು ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಇಂದ್ರನ್ನ ಶರ ಮನೆಗೆ ಹಿಡದಾರೋ ನಮ್ಮಜ್ಜ ಇಂದ್ರನ್ನೆಂಡರನ್ನ ಹಿಡುದಾರ ಗಲ್ಲು ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಇಂದ್ರನ ಎಂಡರನ್ನ ಶರಮನೆಗೆ ಹಿಡುದಾರ ಚಂಡಳಿ ಪಟ್ಟಣಕ್ಕೂ ಯಾಕೋ ಬಂದ ಗಲ್ಲು ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಹದಿನೈದ ದಿನ ಮುಂದೆ ಜೋಗಮ್ಮ ಹೋಗಿದ್ಲು ಕೈಯಗ ಪಾಡ್ಲಿಗೆ ಹಿಡೋದಿದ್ಲ ಗಲ್ಲು ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಕೈಯಾಗ ಪಾಡ್ಲಿಗೆ ಹಿಡದಿದ್ಲು ಜೋಗಮ್ಮ ಅಣಿ ತುಂಬಂಡಾರ ಬೋಳುದಿದ್ಲ ಗಲ್ಲ ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಜೋಗಮ್ಮನ ಹೆಡ ಮುರಿಗೆ ಬಿಗದಾರೋ ನಮ್ಮಜ್ಜ ಚಂಡಳಿ ಪಟ್ಟಣ ಕಾಯಕೋ ಬಂದ ಗಲ್ಲ ಗಲ್ಲಂಬು ಗೆಜ್ಜಿ ಬಾಳಗಲ್ಲ ಜೋಗಮ್ಮನ ಕಂಬಾಕ ಬಿಗದಾರೋ ನಮ್ಮಜ್ಜ ಚಂಡಳಿ ಪಟ್ಟಣ ಕಾಯಕೋ ಬಂದ ಗಲ್ಲ ಗಲ್ಲಂಬು ಗೆಜ್ಜಿ ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ ಸಾಯಿ ಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ